ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಎಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. 51 ನಿಮಿಷಗಳು, ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಮೊದಲಿಗೆ ಒಂದು ವಾಣಿ. ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಈ ಯೋಜನೆಯ ಪ್ರಯೋಜನ ಪಡೆಯಲು ಇಂದೇ ಆಯುಷ್ಮಾನ್ ಕಾರ್ಡ್ ಮಾಡಿ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಬಿಪಿಎಲ್ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ, ಎಪಿಎಲ್ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು, ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 or 14555 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ಈಗ ಕೇಳಿ ಕೊತ್ತದೊಡ್ಡಿಯ ಅರುಣೋದಯ ಕಲಾ ಸಂಘದ ಸದಸ್ಯರಿಂದ ಜನಪದ ಗೀತೆ. ಯಾರ್ಯಾರ ನೆನೆಯಲಿ ಎಳ್ಳು ಜಿರಿಗಿ ಬೆಳೆಯೋಳ, ಎಳ್ಳು ಜಿರಿಗಿ ಬೆಳೆಯೋಳೆ ಭೂಮಿ ತಾಯಿ, ಎದ್ದೊಂದು ಘಳಿಗೆ ನೆನದೇನ, ಎದ್ದೊಂದು ಘಳಿಗೆ ಶರಣಿ ಮಧ್ಯರಾತ್ರಿಯಲ್ಲಿ ಎದ್ದು ಬೀಸೋಳ, ಎದ್ದು ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯ, ಎಳ್ಳೋ ದೇವಿಗೆ ಬೆಳೆಯೋಗೆ ನೆನದೇನ, ಎದ್ದೊಂದು ಬೆಳಗ್ಗೆ ನೆನದೇನ. ಶಿವಶರಣಿ ರಾಯರ ಮಠದಲ್ಲಿ ರಾಗಿ ಬೀಸೋಳ್ಯಾರ, ರಾಯರ ಮಡದಿ ಶಿವಶರಣಿ ರಾಯರ ಮಡದಿ, ತ್ರಿಗಿರಿಯ ನೆನೆಲಾರ, ಎತ್ತು ತ್ರಿಗಿರಿಯ ನೆನೆಲಾನೆದ್ದು ಯಾರ್ಯಾರ ನೆನೆಯ, ಎಳ್ಳೋ ಗಿರಿಗೆ ಬೆಳೆಯೋಳ, ಎಳ್ಳೋ ಗಿರಿಗೆ ಬೆಳೆಯೋಳ, ಗುಂತಾಯಿ ಎತ್ತೊಂದು ಮಂದಿ ಎಂದು ಮಂದಿ ನಂಬಲು ಹೋದೆ, ಮಂದಿ ಬಿಟ್ಟಾರ ನಡುನಿ ಬಿಟ್ಟಾರ ನಡುನೀರ, ಮಂದಿ ಬಿಟ್ಟಾರ ನಡುನೀರ ಮಲ್ಲಯ್ಯ, ತಂದೆಯನ ಕೈಯ ಬಿಡಬ್ಯಾಡ, ತಂದೆಯನ ಕೈಯ ಬಿಡಬ್ಯಾಡ, ತಂದೆಯನ ಕೈಯ ಬಿಡಬ್ಯಾಡ, ಯಾರ್ಯಾರ ನೆನೆಯ ಎಳ್ಳೋ ಗಿರಿಗೆ ಬೆಳೆಯೋ, ಮರಣ ಬಂದರ ವಯ್ಯೋ ಕರುಣಿ ಕಲ್ಯಾಣ ಬಸವಣ್ಣ, ಕರುಣ ಬಂದರ ಕಾಯೋ ಮರಣ ಬಂದರ ವಯ್ಯೋ ಕರುಣಿ ಕಲ್ಯಾಣ ಬಸವಣ್ಣ, ಕರುಣಿ ಕಲ್ಯಾಣ ಬಸವಣ್ಣ ಕಾಸಿಲಿಂಗ, ಕಡೆತನಕ ಕಾಯೋ ಅಭಿಮಾನ, ಕಡೆತನಕ ಕಾಯೋ ಎದ್ದೊಂದು ಕಳಗೆ ನೆನದೇನ, ಎದ್ದೊಂದು ಕಳಗೆ ನೆನದೇನ, ಎದ್ದ ಆಹೇನ, ಎದ್ದೊಂದು ಕಳಗೆ ನೆ ಗಾಡಿಯ ದಾರಿ ಸಾಗಲಿ, ಊರನು ಬೇಗ ಸೇರಲಿ, ಗಾಡಿಯ ದಾರಿ ಸಾಗಲಿ ಊರನು ಬೇಗ ಸೇರಲಿ, ಹುಡೋದು ಹೊಸ ಬಂಡಿ ಹೊಡೆಯೋನು ಹಸು ಮಗ, ಹುಡೋದು ಹೊಸ ಬಂಡಿ ಹೊಡೆಯೋನು ಹಸು ಮಗ, ಹುಡೋದು ಹೊಸ ಬಂಡಿ ಹೊಡೆಯೋನು ಹಸು ಮಗ, ಹುಡೋದು ಹೊಸ ಬಂಡಿ ಯಾವೋ ಗೆಜ್ಜೆಗಲ್ಲೆಂದು ನುಡಿದಾವ ಗಾಡಿಯ ಇದುವರೆಗೂ ಕೊತ್ತ ದೊಡ್ಡಿಯ ಅರುಣೋದಯ ಕಲಾ ಸಂಘದ ಸದಸ್ಯರಿಂದ ಜನಪದ ಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7 ಗಂಟೆಯಾಗಲಿದ್ದು ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಬರೀ ನುಡಿಯಲ್ಲ. ಪ್ರಸ್ತುತಪಡಿಸುವವರು ರಾಯಚೂರಿನ ಟ್ಯಾಗೋರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಎಸ್ಆರ್ ಏರ್ ನೆಕ್ಸ್ಟ್. ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಆಕಾಶವಾಣಿ ನಿಮ್ಮದೇ ಮಾತು ಪ್ರಸ್ತುತಪಡಿಸುವವರು ರಾಯಚೂರಿನ ಟ್ಯಾಗೋರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಎಸ್ಆರ್ಕೆ ಶಿಕ್ಷಣ ಮಹಾವಿದ್ಯಾಲಯದ ಪ್ರಶಿಕ್ಷಣಾರ್ಥಿಯಾದ ನರಸರೆಡ್ಡಿ ಅವರು. ನಿಮ್ಮದೇ ಮಾತು ನರಸರೆಡ್ಡಿ ಅವರಿಂದ ಕೇಳೋಣ. ನಲ್ಮೆ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. ನಾನು ಸ್ವಾಗತ. ಕನ್ನಡ ಎಂದರೆ ಬರೀ ನುಡಿಯಲ್ಲ. ಹೌದು ಸ್ನೇಹಿತರೆ, ಕನ್ನಡ ಗೆರೆ ಚುಕ್ಕೆ, ಮರವೆಂದರೆ ಬರಿ ಕಟ್ಟಿಗೆಯೇ, ಶ್ರೀಗಂಧದ ಚಕ್ಕೆ. ಕನ್ನಡ ಬರಿ ಅಂತರ್ಭಾವ ಅನಂತ. ಕನ್ನಡವೆಂದರೆ ಜನಜಂಗುಳಿಯಲ್ಲ, ಜೀವನ ಶೈಲಿಯ ಒಂದು ವಿಧಾನ ಅದು. ವಾಯುವೆಂದರೆ ಬರೀ ಹವೆ ಅನ್ಕೊಂಡಿದ್ದೀರಾ? ಅಲ್ಲ, ಉಸಿರದು ಪಂಚಪ್ರಾಣ. ಕನ್ನಡವೆಂದರೆ ಬರಿ ನುಡಿಯಲ್ಲ, ಕಾಮನ ಬಿಲ್ಲು. ಕನ್ನಡವು ರವಿ ಶಿಗಿದೆ. ಕನ್ನಡದ ಕುರಿತು ನಿಮಗೋಸ್ಕರ ಒಂದು ಸುಮಧುರ ಗೀತೆ ಇದೆ, ಕೇಳ್ಕೊಂಡು ಬನ್ನಿ. ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ ಶೈಸಿ ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವದಲ್ಲಿ ಬಾರಿಸು ಕನ್ನಡ ಡಿಂಡಿಮವ ಅಂದರೆ ಬರೀ ನುಡಿ ಅಂತ ತಿಳ್ಕೊಂಡಿರೋರು ನಮ್ಮ ಸುತ್ತಮುತ್ತಲೂ ಬಹಳ ಜನ ಇದ್ದಾರೆ. ಹೌದು, ಕನ್ನಡ ಅಂದರೆ ಬರೀ ನುಡಿ ಅಂತ ತಿಳ್ಕೊಂಡಿದ್ದಾರೆ. ಸ್ವಂತ ಲಿಪಿ ಇದೆ, ಸ್ವಂತ ಸಂಖ್ಯೆ, ಸ್ವಂತ ವ್ಯಾಕರಣ, ದೊಡ್ಡ ವರ್ಣಮಾಲೆ ಇರೋದು ನಮ್ಮ ಕನ್ನಡ ಭಾಷೆಯ ಒಂದು ಹಿರಿಮೆ ಗರಿಮೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಏಕೆಂದರೆ 99.99% ವೈಜ್ಞಾನಿಕ ಹಾಗೂ ತರ್ಕವದ ಭಾಷೆ ನಮ್ಮ ಕನ್ನಡ ಭಾಷೆ ರೀ. ಪ್ರಪಂಚದ ಅತ್ಯಂತ ಪ್ರಾಚೀನ ಭಾಷೆಗಳಲ್ಲಿ ನಮ್ಮ ಕನ್ನಡ ಭಾಷೆ ಕೂಡ ಒಂದು. ನಮ್ಮ ಕನ್ನಡ ಭಾಷೆ ಅಂದರೆ 2000 ವರ್ಷಗಳ ಇತಿಹಾಸ ಇದೆ ರೀ. ಆದ್ದರಿಂದ ಕನ್ನಡದ ಕುರಿತು ನಿಮಗೋಸ್ಕರ ಒಂದು ಸುಮಧುರ ಗೀತೆ ಇದೆ, ಕೇಳ್ಕೊಂಡು ಬನ್ನಿ. ಕನ್ನಡದ ಮಾತು. ಆಹಾ, ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ನನ್ನ ಕುಲುಮ ದೊರಕಿದ್ದೆ ಪುಣ್ಯ, ತುಂಗೆ ಕಾವೇರಿ ನೀರ ಕುಡಿವ ನಾವೆಲ್ಲ ಧನ್ಯ. ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಏರ್ ನೆಕ್ಸ್ಟ್ ಕನ್ನಡ ಎಂದರೆ ಬರೀ ನುಡಿಯಲ್ಲ, ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣುವ ಈ ನಮ್ಮ ಭಾರತ ದೇಶದಲ್ಲಿ ಬೆಳೆದಿರುವ ಹಾಗೂ ಬೆಳೆಯುತ್ತಿರುವ ಅನೇಕ ಭಾಷೆಗಳಲ್ಲಿ ನಮ್ಮ ಕನ್ನಡ ಭಾಷೆಯು ಒಂದಾಗಿ ಇತಿಹಾಸ ಪರಂಪರೆಯನ್ನು ಹೊಂದಿದೆ. ಕನ್ನಡ ಭಾಷೆಗೆ ಭಾರತ ದೇಶದಲ್ಲಿ ಕೆಲವೇ ಕೆಲವು ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನವನ್ನು ನೀಡಿದ್ದಾರೆ. ಇದು ಕನ್ನಡಿಗರಿಗೆ ಒಂದು ಹೆಮ್ಮೆಯ ವಿಷಯ ಅಂತಲೇ ಹೇಳಬಹುದು. ಹೌದು, ಕನ್ನಡ ಎಂದರೆ ಬರೀ ನುಡಿಯಲ್ಲ. ಸ್ನೇಹಿತರೆ, ನೀವೆಲ್ಲರೂ ಕೇಳ್ತಾ ಇದ್ದೀರಿ, ಇದೊಂದು ಜೀವಂತವಿರುವ ಭಾಷೆ. ಕನ್ನಡವೆಂದರೆ ಸರ್ವಸ್ವ. ಹೌದು, ಕನ್ನಡ ಭಾಷೆಯ ಕುರಿತು ಇನ್ನಷ್ಟು ಮಾತನಾಡೋಣ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ, ಅಭಿಮಾನಿ. ನೆತ್ತರಲ್ಲಿ ನೆಚ್ಚಿನ ಈ ಮೆಚ್ಚಿನ ಸಾಮ್ರಾಜ್ಯವ, ಹಾಡಿದರು ಕವಿಗಳು ಕರಗಿದವು ಶಿಲೆ ಕನ್ನಡ. ರೋಮಾ ಪ್ರೀತಿಸು ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಯಾರಿ ಹರು ನಿಮ್ಮಲಿ ಮದಕರಿಯ ನಾಯಕ ಕೆಚ್ಚೆ ಜಯ ಯಜ್ಜಮ ರಣಧೀರರು ನುಡಿದಾಸರು ಉಳಿದಿಬುದು ನಿಮ್ಮಲಿ ಹೊಯ್ಸಳರ ತಿಡಿಗಳು ಹೊನ್ನ ಮಡೆ ಸುರಿಸಿದ ಆರಿರಾಯರ ತೋಳ್ಬಲಗಳು ಹೇಳಿರಿ ಹೇಳಿರಿ ಕಲಿಯಿರಿ ದುಡಿಯಿರಿ ಉಳಿಸಿರಿ ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ನಾವು ಹುಟ್ಟಿದ ಈ ಮಣ್ಣಿನಲ್ಲಿ ಉಸಿರಾಡುವ ಸ್ವಚ್ಛ ಗಾಳಿಯಲ್ಲಿ ನಮ್ಮ ಕನ್ನಡ ನಾಡಿನ ಬಗ್ಗೆ ಹೆಮ್ಮೆ ಅನಿಸುವುದು ಕರುನಾಡಿನ ಸಾಂಸ್ಕೃತಿಯ ಗಮಲು. ಅದು ಕನ್ನಡಿಗರಾದ ನಾವು ಕನ್ನಡ ಭಾಷೆಯನ್ನು ಅಂದರೆ ಬರೀ ನುಡಿಯಲ್ಲ, ಇದೊಂದು ಅದಮ್ಯ ಚೇತನ. ಹೌದು, ಘನ ಪರಂಪರೆಯುಳ್ಳ ನಾಡಿದು ಕನ್ನಡ ನಾಡು. ಕನ್ನಡ ಭಾಷೆಯನ್ನು ಬರೀ ನುಡಿ ಅಂತ ತಿಳ್ಕೊಳ್ಬಾರದು. ಯಾಕಂತ ಹೇಳಿದ್ರೆ ಸತ್ವ ಇಲ್ಲಿ ನಮ್ಮ ಕನ್ನಡ ಭಾಷೆಯೂ ಒಂದು. ಅದರಲ್ಲಿ ಕುವೆಂಪು ಅಂದರೆ ಕನ್ನಡ ಸಾಹಿತ್ಯದಿಂದಾಗಿಯೇ ಈ ಜಗದ ಕವಿ ಯುಗದ ಕವಿ ಎಂದು ಅವರು ಈ ಗೌರವ ಪಡೆದಿದ್ದಾರೆ. ಹೌದು, 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದ ಭಾಷೆ ಅಂದರೆ ಕನ್ನಡ. ಇದರಲ್ಲಿ ಕುವೆಂಪು, ದರಾ ಬೇಂದ್ರೆ, ಶಿವರಾಮ್ ಕಾರಂತ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಯುವರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್ ಮತ್ತು ಚಂದ್ರಶೇಖರ್ ಕಂಬಾರ್ ಈ 8 ಕವಿಗಳು ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳಲ್ಲಿ ಕೃಷಿ ಮಾಡಿ ಕನ್ನಡ ಸಾಹಿತ್ಯದ ಹಿರಿಮೆ. ಹೌದು, ಕನ್ನಡ ಭಾಷೆ ಬರೀ ನುಡಿಯಾಗಿಲ್ಲ. ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು, ಭಾರತ ರತ್ನ ಪಡೆದ ವಿನೋಬಾ ಭಾವೆ ಕನ್ನಡ ಭಾಷೆಯ ಲಿಪಿಗೆ ಮಾರು ಹೋಗಿದ್ದರವರು. ಕನ್ನಡ ಲಿಪಿಯನ್ನ ಲಿಪಿಗಳ ರಾಣಿ ಎಂದು ಕರೆಯುವ ಮೂಲಕ ಕನ್ನಡ ಲಿಪಿಯ ಬಗ್ಗೆ ಹಾಸೋದೇ ಕಷ್ಟ. ಕನ್ನಡ ಭಾಷೆ ಬರೀ ಅಡಿಗೆ ಮನೆಗೆ ಮೀಸಲಿಲ್ಲ, ನಾವೆಲ್ಲರೂ ಕನ್ನಡದ ಕಂಪನ್ನು ಹರಡಬಹುದಲ್ಲ. ಸಂತರು, ಶ್ರೇಷ್ಠರು, ಗಾಯಕರು, ಲೇಖಕರು ನ ಬಾಧಕರು, ಕನ್ನಡವನ್ನು ಉಳಿಸುವುದೇ ನಮ್ಮ ಸಮಸ್ಯೆ ಆಗದಿರಲಿ ಎಂದೆಂದು ದೇಶಶಕ್ತಿಯಾಗಿದೆ. ಒಂದು ಹಾಡು ಕೇಳಿಕೊಂಡು ಬರೋಣ, ಬನ್ನಿ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ. ಧೀರರಾಡಿದ ನಾಡು ನಿನ್ನದು, ಶಾಂತಿ ಮಂತ್ರ ಪಾಡಿದ ಬೀಡು ನಿನ್ನದು, ವರ ಸಾಧ ಕಲೆ ನಿನ್ನದು, ಸಂಗೀತ ಸಾಹಿತ್ಯ ಸೆಲೆ ನಿನ್ನದು, ಕರುನಾಡ ತಾಯಿ ಸದಾ ಚಿನ್ಮಯಿ, ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ, ಕರುನಾಡ ತಾಯಿ ಸಹಿ. ಮೀಟುವ ಸ್ನೇಹ ನಮ್ಮದು, ಎಲ್ಲ ಒಂದೆ ಎನ್ನುವ ಔದಾರ್ಯ ನಮ್ಮ, ಮಾಧುರ್ಯ ತುಂಬಿದ ನುಡಿ ನಮ್ಮದು, ಕಸ್ತಾಯೆ ಚೆಲುವ ಕನ್ನಡದೊಳೇಣಿದು ಮಾಯೆ, ಮುಗಿಲೆ ಕಡಲೆ ಸಿಡಿಲೆ ಕೇಳಿರಿ, ಮುಗಿಲೆ ಕಡಲೆ ಸಿಡಿಲೆ ಕೇಳಿರಿ, ತನುವು ಮನವು ಧನವು ಎಲ್ಲ ಕನ್ನಡ, ತನುವು ಮನವು ಧನವು ಎಲ್ಲ, ಕರುನಾಡ ತಾಯಿ ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರ ನೀವು ಕೇಳ್ತಾ ಇದ್ದೀರಿ ಏರ್ ನೆಕ್ಸ್ಟ್ ಕಾರ್ಯಕ್ರಮ. ಕನ್ನಡ ಎಂದರೆ ಬರೀ ನುಡಿಯಲ್ಲ ಕಾರ್ಯಕ್ರಮವನ್ನ, ಕನ್ನಡ ಕೇವಲ ಒಂದು ದರ್ಜಿಮೆ ಭಾಷೆಯಲ್ಲ, ಅದೊಂದು ಭಾವನೆ ಮತ್ತು ಜೀವನ ಶೈಲಿಯನ್ನ ಹೊರಹಾಕುವ ವಿಧಾನ. ಕನ್ನಡ ಎಂದರೆ ನಮ್ಮೆರಡು ಕಣ್ಣುಗಳು. ಕನ್ನಡ ಅದು ಸ್ವಾಭಿಮಾನದಿಂದ, ಕನ್ನಡಿಗರೆಂಬ ದಿಟ್ಟತನದಿಂದ ಕನ್ನಡ ಭಾಷೆಯನ್ನ ಕೇಳೋದೇ ಒಂದು ಸೊಗಸು. ಹೌದು, ಅದು ಹೇಗೆ ಅಂತ ಹೇಳಿದರೆ, ಕನ್ನಡವೆಂದರೆ ನಡೆ ಕನ್ನಡ, ತಂಪು ಕನ್ನಡ, ಇಂಪು ಕನ್ನಡ, ಉಸಿರು ಕನ್ನಡ, ಹಸಿರು ಕನ್ನಡ, ಕನ್ನಡ ಕನ್ನಡ. ಪೂಜಿಸುವಿ ಆರಾಧಿಸುವಿ ಕನ್ನಡ ಹೊನ್ನುಡಿ ದೇವಿಯನ್ನು, ನಾ ಪೂಜಿಸುವೆ ಆರಾಧಿಸುವೆ ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಆರಾಧಿಸುವೆ. ಸಾಹಿತಿ ಬೆಳ್ಳಾವೆಯವರಿಗೆ ವಂದಿಸುವೆ, ಬೆಳ್ಳಿ ಮೋಡದಿ ಖ್ಯಾತಿಯ ಪಡೆದ ತ್ರಿವೇಣಿಗೆ ತಲೆ ಬಾಗಿಸುವೆ, ರಾಮರಾಯರ ಎಂದು ನಾನು ಧ್ಯಾನಿಸುವೆ, ಭೂತಯನ ಪಾತ್ರವ ಸೃಷ್ಟಿಸಿದ ಗೊರೂರರನ್ನು ಗೌರವಿಸುವೆ, ನಾನು ಅವರಂತೆ ಶಾಶ್ವತ ಪೂಜಿಸುವೆ ಆರಾಧಿಸುವೆ ಕನ್ನಡ ಹೊನ್ನುಡಿ ದೇವಿಯನು, ನಾ ಪುಣೆಯುತ ಬಾಳುವೆ ಕನ್ನಡ ಹೊನ್ನುಡಿ ದೇವಿಯನು, ನಾ ಪೂಜಿಸುವೆ ಆರಾಧಿಸುವೆ. ಅಣ್ಣನವರು ರಾಷ್ಟ್ರ ಖ್ಯಾತಿಯ ಪಡೆದಂತೆ ಭಕ್ತ ಕುಂಬಾರದಿ ನಂಜುಂಡಿ ಕಲ್ಯಾಣದ ಉದಯ ಶಡೆವ ಶಕ್ತಿಯ ನೀಡೆಂದು, ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ ಕನ್ನಡ ಹೊನ್ನುಡಿ ದೇವಿಯನು, ನಾ ಪೂಜಿಸುವೆ ಆರಾಧಿಸುವೆ ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತಾರಿಸುವೆ. ಕನ್ನಡ ಬರೀ ನುಡಿಯಲ್ಲ, ಅನೇಕ ರಾಜರು, ಕರು, ಚಾಲುಕ್ಯರು ಮುಂತಾದ ರಾಜವಂಶಗಳು ಆಳ್ವಿಕೆ ಮಾಡಿದವ್ರಿ. ಡಂಕಣಾಚಾರ್ಯ ಜಕಣಿನಲ್ಲಿ ಕೃಷ್ಣ, ಶರಾವತಿ, ತುಂಗಾ, ಕಾವೇರಿ ಅಂತ ಪುಣ್ಯ ನದಿಗಳು ಕನ್ನಡ ನಾಡಿನಲ್ಲಿ ಹೀಗೆ ಎಲ್ಲರೆಂದಿಗೂ ಹೊಂದಿಕೊಳ್ಳುವ ಒಂದು ಗುಣ ನಮ್ಮ ಭಾಷೆಗಿದೆ. ನಮ್ಮಯ ಅಂತರಂಗಕ್ಕೆ